ಸುಮಾರು ವರ್ಷ ಅಂದ್ರೆ ನನಗೆ ಗೊತ್ತಿದ್ದಂಗೆ, ನಮ್ಮ ಗೊತ್ತಿದ್ದಂಗೆ ಇವತ್ತು ನಮ್ ತೋಟಕ್ಕೆ ಹಾಕಿಲ್ಲ. ಈಗ ಎಷ್ಟು ವರ್ಷದ ತೋಟ ನಿಮ್ದು? ಹಾಗಾದ್ರೆ ನಮ್ದು ಸುಮಾರು ಈಗ 40 ವರ್ಷದ ತೋಟ. 40 ವರ್ಷದ ತೋಟ ಅಂದ್ರೆ ಈಗ ನಿಮ್ಗೆ ಅನುಭವಕ್ಕೆ ಬಂದ್ಮೇಲೆ ನಾವು ಕಟ್ಟಿದ್ದು 40 ವರ್ಷ ಆಗಿದೆ. ನಾವು ಅಪ್ಪಾರ್ ಕಟ್ಟಿದ್ದು ಹೆಚ್ಚಿನ 60 ವರ್ಷ ಮೇಲೆ ಐತೆ ತೋಟ. ಈಗ ನಿಮ್ ತಂದೆಯವ್ರು ಏನಾರು ಹಾಕ್ತಾ ಇದ್ರ ಸ್ವಲ್ಪ ಗೊತ್ತಾ ನಿಮ್ಗೆ? ಇಲ್ಲ ಇಲ್ಲ, ಆಗ್ತಾ ಇಲ್ಲ, ಆಗ್ತಾ ಇರ್ಲಿಲ್ಲ. ಆಮೇಲೆ ನಮಗೆ ಗೊತ್ತಿದ್ದಂಗೆ 1 ವರ್ಷ 2 ವರ್ಷ ಹಾಕಿದ್ವಿ, ಎಲ್ಲರೂ ಹಾಕ್ತಾರಲ್ಲ ಅಂತ. ಎಲ್ಲರೂ ಹಾಕ್ತಾರಲ್ಲ ಅಂತ ನಾವು ಹಾಕಕ್ ಟ್ರೈ ಮಾಡಿದ್ವಿ. ಆಮೇಲೆ ಏನ್ ಮಾಡುದು, ಎಲ್ಲರೂ ತಲೆ ಹೋಗಕ್ ಕಿಡ್ದು, ಅಡಿಕೆ ಮರ ತಲೆ ಹೋಯ್ತು, ತಲೆ ಹೋಗಕ್ ಕಿಡ್ದು, ಸುಳಿ ರೋಗ ಆ ರೋಗ ಈ ರೋಗ ಸ್ಟಾರ್ಟ್ ಹಾಕಿಡ್ದು. ಅದ್ಕೊಂಡು ನಾವೇ ಅಂದ್ಬಿಟ್ಟು ನಿಲ್ಸ್ಬಿಟ್ರೆ ನಿಲ್ಸ್ಬಿಟ್ವಿ. ಈ ದನಿಗೊಬ್ಬರನ್ನ ಯೂಸ್ ಮಾಡ್ಕೆ ಅಂತ ಬರ್ತಾ ಇದೀವಿ. ಜನಿ ಗೊಬ್ಬರ, ಈ ಸಾವಯವ ಗೊಬ್ಬರಗಳು, ಆಮೇಲೆ ಜೀವಾಮೃತ, ಇವತ್ತಿನವರು ನಮ್ ತೋಟದಲ್ಲಿ ಒಂದು ಮರನು ತಲೆ ಹೋಗಿಲ್ಲ. ಏನ್ ಹಾಳಾಗಿಲ್ಲ, ರೋಗಿಗೆ ಏನಿಲ್ಲ. ಒಂದು ನಮ್ಮ ಅಕ್ಕ ಪಕ್ಕ ತೋಟಗಳೆಲ್ಲ ತಲೆ ಹೋಗ್ತದ, ನಮ್ ತೋಟಗಳು ಇವತ್ತಿನವರು ಒಂದು ಮರನು ಹೋಗಿಲ್ಲ. ಮುಂಚಿನವ್ರೆ ಈಗ ರಾಸಾಯನಿಕ ಗೊಬ್ಬರ ಹಾಕ್ತವ್ರದೆಲ್ಲ ಚೆನ್ನಾಗಿ ಇಳುವರಿ ಬರ್ತಾ ಇದೆ ಕಣ್ರಿ, ಒಳ್ಳೆ ಅಡಿಕೆ ತಗೋತಿದಾರ ಅವರು. ಇಳುವರಿ ಪ್ರಶ್ನೆ ಯೋಚನೆ ಮಾಡಬಾರ್ದು. ಈಗ ಒಂದು ಮರ ಹೋತು ಅಂದ್ರೆ ಮತ್ತೆ ಅದ್ ಕಟ್ ಬೆಳೆಸಕ್ 5 ವರ್ಷ ಬೇಕು. ಆದ್ರೂ ಇಳುವರಿ ಸ್ವಲ್ಪ ಕಮ್ಮಿನೇ ಬರಲಿ, ಅಡಿಕೆ ಗಿಡ ಚೆನ್ನಾಗಿರ್ತಾವಲ್ಲ, ವಸ್ತು ಚೆನ್ನಾಗ್ ಬರುತ್ತೆ, ಸ್ವಲ್ಪ ಇಳುವರಿ ಕಮ್ಮಿ ಆಗ್ಬಹುದು. ಈ ರಾಸಾಯನಿಕ ಗೊಬ್ಬರ ಹಾಕ್ಬಿಟ್ರೆ ಏನ್ಬಿಟ್ರೆ ತಕ್ಷಣ ಮರಗಳು ಹೋಗ್ತವೆ, ಮತ್ತೆ ಅದನ್ನ ತೆಗೆದು ಮತ್ ಬೆಳೆಸ್ಬೇಕು ಅಂದ್ರೆ 5 ವರ್ಷ 6 ವರ್ಷ ಬೇಕು. ಅದ್ಕೊಂಡು ನಾವೇ ಅಂದ್ಬಿಟ್ಟು ಗೊಬ್ಬರನ ನಿಲ್ಲಿಸ್ಬಿಡ್ದಿ, ದನಿ ಗೊಬ್ಬರಗಳು ಆರ್ಡಿಸ್ತೀವಿ, ಗೇಮಿ ಮಾಡಿಸ್ತೀವಿ. ಇಬ್ಬರು ಸುತ್ತನೂ ಹಾಕಲ್ಲ. ಮತ್ತೆ ಹೇಗ್ ಮಾಡ್ತೀರಿ? ಆಡೋದು ದನಿ ಗೊಬ್ಬರ ಭೂಮಿ ಆಡಿಸ್ಬಿಡೋದು, ಭೂಮಿ ಇಡೀ ತೋಟಕ್ಕೆ ಹಾಕ್ಬಿಡ್ತೀರಾ? ಆಡಿಸ್ಬಿಡ್ತೀವಿ. ವೇಸ್ಟ್ ಆಗೋದಿಲ್ಲ ಏನ್ರಿ? ಅದು ವೇಸ್ಟ್ ಆಗಲ್ಲ. ಈಗ ಏನಾಗತ್ತೆ, ನಾವು ಬೇರ್ ಕೊಡೋದು ಗೊಬ್ಬರ ಕೊಡ್ತೀವಿ, ಅದೇ ಮುಂದೆ ಮರಕ್ಕೆ ಎಫೆಕ್ಟ್. ಅದು ತುದೆ ಬೇರಿಂದ ತಗೋಬೇಕು ಅಂದ್ರೆ ಭೂಮಿ ಒಳಗೆ ಆಡಿಸಿ ಗೇಮಿ ಮಾಡ್ತೀವಿ ನಾವು. ಅದ್ ಕಂಡು ನಾವು ಸುತ್ತ ಮಾಸಕ್ಕೆ ಹೋಗಲ್ಲ, ಹಿಂಗ ಆಡಿಸೋದು ಹಾಕೋದು. ಸೇಮಿಯ ಗೊಬ್ಬರ ಇವತ್ತಿನವರೆಗೂ ಮುಡಿಸಿಲ್ಲ ನಾವು. ಮತ್ತೆ ಕಳೆ ನಾಶಕ ನಾಶಕ ಕಮ್ಮಿ, ಯಾವಲ್ಲಾರ ಒಂದ್ಪಟ ಅರ್ಕೆ ಕೊಯ್ ಮುಂದ್ಗಡೆ ರೌಂಡ್ ಅಪ್ ಹೊಡಿತೀವಿ, ಇಲ್ಲವ್ರೆ ರೋಟ್ರಿ ರೋಟ್ರಿ ಹೊಡೆದ್ಬಿಟ್ರೆ ಅದೇ ಮಣ್ಣೊಳಗೆ ಸೇರ್ಕೊಂಡ್ಬಿಟ್ರೆ ಫಲವತ್ತಾಗತ್ತೆ ಇನ್ನು ಭೂಮಿ. ಮತ್ತೆ ಇನ್ನು ನೀರಿನ ಹೈಬರಿ ಎಲ್ಲ ನೀರಾವರಿ ಐತೆ, ನೀರಾವರಿನೂ ಅಷ್ಟೇ ಆಯಿಸ್ತಾರೀವಿ. ಕೆಲವೊಂದ್ ಜಮೀನು ಬಾವಿ ಮಾಡ್ಕೊಂಡ್ವಿ. ಮುಂಚೆ ತರಕಾರಿ ಮಾಡ್ತಿದ್ದೆ, ತರಕಾರಿನೂ ಹಂಗೆ, ತರಕಾರಿ ಒಳ್ಳೆ ಇಳುವರಿ ಮಾಡಿದೆ. 4 ವರ್ಷ ಒಳ್ಳೆ ತರಕಾರಿ. ಏನೇನ್ ಬೆಳೀತಾ ಇದ್ರಿ? ಪ್ರತಿಯೊಂದು ನಾನು ಮಾಡಿದೆ. 1 ವರ್ಷ ಬರೀ ಬೆಂಡೆಕಾಯಿ ಬೆಳೆದೆ, ಅದನ್ನು ಮಾರ್ಕೆಟ್ ಕೊಡಕಂತ ಹೋದಾಗ 20 ರೂಪಾಯಿ 10 ರೂಪಾಯಿ ಕೆಳಗೆ ಕಡಿದ್ರು. ಅದೇನ ಮಾಡಿದೆ ನಾನು, ಸಣ್ಣ ಸಂತಿಗೂ ನಾನೇ ಮಾರಕ್ ನಿಂತ್ಬಿಟ್ಟೆ ಬೆಳೆದಿದ್ದ ನೋಡಿ. ಅವಾಗ ಏನ್ ಮಾಡಿದೆ, ಎಲ್ಲಾ ಐಟಮ್ ಹಾಕೊಂಡು ಒಂದು 4-5 ಐಟಮ್ ಬರಕ್ ಟೇಪ್ ಮಾಡ್ಕೊಂಡೆ. ಹಸೆಮೆಣಸಿಕಾಯಿ, ಬೆಂಡೆಕಾಯಿ, ಜವಳಿಕಾಯಿ, ಹಾಗಲಕಾಯಿ, ಹೀರೆಕಾಯಿ, ಸತಿ ಸಂತಿಗೂ ನಾನೇ ಮಾರಕ್ ನಿಂತ್ಬಿಟ್ಟೆ. ಈಗ ನೀವ್ ಎಷ್ಟು ರೂಪಾಯಿ ಕೊಡ್ತಿದ್ರಿ ಅವನ್ನೆಲ್ಲ? ಅವಾಗ ಮಾರ್ಕೆಟ್ ರೇಟ್ನೇ ನಡೀತಿತ್ತು, ಆ ರೇಟಿಗೆ ನಾವು ಕೊಡ್ತಾ ಇದ್ವಿ. ಆ ಫ್ರೆಶ್ ಮಾಲ್ ಇದರಿಂದ ಎಲ್ಲರೂ ಬಂದು ಬೇಗ ಬೇಗ ತಗೊಳ್ತಿದ್ರು. ಈಗ ನೋಡಿ, ನೀವು ಯಾರಿಗಾರ ದಲ್ಲಾಲಿಗೆ ಉಟ್ಬಿಟ್ಟಿದ್ರೆ ನೀವು 20 ರೂಪಾಯಿ ಮೇಲೆ 10 ರೂಪಾಯಿ ಕೊಡಬೇಕಾಗಿತ್ತು. ಈಗ 20 ರೂಪಾಯಿಗೆ 20 ರೂಪಾಯಿನೂ ಸಿಗುತ್ತೆ ನಿಮ್ಗೆ. ಈಗ ರೈತರು ಇದನ್ನ ಗಮನಿಸಬೇಕು. ಸುಮಾರು ವರ್ಷ, 4-5 ವರ್ಷ ಬಿಟ್ರಿ, ಎಲ್ಲಾ ಇದ್ರೂ ಬಂದ್ ಬಂದ್ ನೋಡಕ್ ಇಡ್ಬಿಡ್ರಿ ನಮ್ ಜಮೀನೆ ತರಕಾರಿ ಬೆಳೆಯೋದು ಎಷ್ಟು ಮಟ್ಟಿ ಬೆಳೀತಾರಲ್ಲ ಅಂತ. ಅದ್ಕೊಂಡು ನಾವು 4-5 ವರ್ಷ ಒಳ್ಳೆ ಇಳುವರಿ ಬಂತು, ಆದ್ರಮೇಲೆ ಸ್ವಲ್ಪ ಫೇಲ್ ಹಾಕಿಡ್ತು. ಆಮೇಲೆ ಕೃಷಿ ಇಲಾಖೆ ರಿಚಾರಣೆ ಮಾಡಿದಾಗ ಒಂದ್ ಸ್ವಲ್ಪ ಕೂಳೆ ಚೇಂಜ್ ಆಗ್ಲಿ, ಬೇರೆ ಬೆಳೆ ಬೆಳಿ ಅಂತ ಇದು ಮಾರ್ಗದರ್ಶನ ಕೊಟ್ಟು. ಅವಾಗ ಏನ್ ಮಾಡಿದೆ, ಗುಲಾಬಿ ಹಾಕ್ತೆ. ಈಗ 5ನೇ ವರ್ಷ ಗುಲಾಬಿ ಬೆಳೀತಿರೋದು. ಗುಲಾಬಿ ಹಾಕಿದ್ರೆ ಈಗ ಅಲ್ಲಿ ಗುಲಾಬಿನೂ ಚೆನ್ನಾಗಿ ಇಳುವರಿ ಬರ್ತೈತೆ. ಸ್ಟಾರ್ಟಿಂಗ್ ನಾನು ಬೆಂಗಳೂರಿಂದ ತಮ್ಮಂದು ಹೊಸಕೋಟೆಯಲ್ಲಿ ಸೊಸೆ ತಮ್ಮನಿದ್ದೆ ನಾನು. ಅವಾಗ ಬೇರ್ ತರ ಯಾವ ತಳಿ ಅದು? ಗುಲಾಬಿ, ಗುಲಾಬಿ ಮುಳ್ಳಂಗಿರಿ ಅಂತ ಒಂದು ಡಚ್, 2 ಐಟಮ್ ಹಾಕಿದೆ. ಒಂದು 1 ರೂಪಾಯಿ ಮಾರ್ಕೆಟ್ ಕೊಡ್ತೀವ ಅಂದಿದ್ರು, ಆದ್ರೆ ಕೊಡ್ಲಿಲ್ಲ, 80 ಪೈಸೆ ಕೊಡ್ತಾರೆ, ಒಂದು 60 ಪೈಸೆ ಕೊಡ್ತಾರೆ. ನಿಜವಾಗ 1 ರೂಪಾಯಿ ರೇಟ್ ಕೊಟ್ಬಿಟ್ರೆ ಆ ಬೆಳೆ ಮುಂದೆ ನೀನು ಅಡಕೆ ತೋಟನೂ ಇಲ್ಲ ರೈತರಿಗೆ. ಎಷ್ಟು ಗಿಡ ನಾಟಿ ಮಾಡಿದ್ರಿ? 400 ಗಿಡ ಹಾಕಿದ್ವಿ. 400 ಗಿಡ 400 ಗಿಡ ಇಲ್ಲ ಅಂದ್ರೆ ಒಂದ್ ಟೈಮ್ 700, 800, 1000 ಹಿಂಗ್ ಕಳಿಸ್ತೇವೆ. ಈಗ ನಾಟಿ ಮಾಡಿ ಎಷ್ಟು ದಿವಸಕ್ಕೆ ಅದು ಹೂ ಬಿಡಕ್ ಶುರುವಾಗುತ್ತೆ? 1 ವಾರ ತಿಂಗಳಿಗೆ ಬರುತ್ತೆ. ಬಂದ್ಬಿಡುತ್ತಾ? 1 ವಾರ ತಿಂಗಳಿಗೆ ಬಂದ್ಬಿಡುತ್ತೆ. ಸ್ವಲ್ಪ 100, 200 ಹೋಗ್ತಾ ಹೋಗ್ತಾ ರೈಜಾಕೆಂತ ಹೋಗುತ್ತೆ. 1 ವಾರ ತಿಂಗಳಿಗೆ ಬಂದ್ಬಿಡ್ತಾರೆ. ಆದ್ರೆ ಅದಕ್ಕೆ ನಿರ್ದಿಷ್ಟವಾದ ಮಾರುಕಟ್ಟೆನ ಕಂಡುಕೊಳ್ಬೇಕು, ಇಲ್ಲಿದ್ರೆ ಲಾಸ್ ಅಲ್ವಾ? ಅದೇ ಕೊಡ್ಬೇಕಲ್ಲ ರೈತರಿಗೆ. ಮಾರುಕಟ್ಟೆ ನೀವ್ ಎಲ್ಲಿಗೆ ಕಳಿಸ್ತೀರಿ? ಭದ್ರಾವತಿ ಕಳಿಸ್ತಾರೆ. ಭದ್ರಾವತಿ ಕಳಿಸ್ತಾ ಇದ್ದಾರೆ. ಅವ್ರು 60 ಪೈಸೆ ಹಾಕ್ಬಿಡ್ತಾರೆ. ಅದು ಸರಿ ಟೈಮಿಗೆ ಸರಿಯಾಗಿ ಪೇಮೆಂಟ್ ಕೊಡಲ್ಲ. ಕ್ಲೀನ್ ಪೇಮೆಂಟ್ ಕೊಟ್ಟು ಒಳ್ಳೆ ರೈಟ್ ಹಾಕಿ ಕೊಟ್ಬಿಟ್ರೆ ನೀನ್ ಅಡಿಕೆ ತೋಟನು ಬೇಡ ಅದ್ರ ಮುಂದೆ. ಅಂದ್ರೆ ನಿಮ್ಗೆ ಎಲ್ಲಾ ಸೀಸನ್ ಅಲ್ಲೂ 60 ಪೈಸೆನ ಅಥವಾ ಬೇಡಿಕೆ ಇದ್ದಾಗ ಜಾಸ್ತಿ ಮಾಡ್ತಾರೆ? ಫಿಕ್ಸ್ ಮಾಡ್ಬಿಡುದ್ವಿ. ಅವ್ರ ಸೀಸನ್ ನಾಗ ಏನಂತ 3 ರೂಪಾಯಿ ಮಾಡ್ತಾರೆ, 5 ರೂಪಾಯಿ ಮಾಡ್ತಾರೆ, ಕೆಲವು ಆಸೆ ಟೈಮ್ 10 ಪೈಸೆ ಮಾಡ್ತಾರೆ. ಅದಕ್ಕೆ ಒಂದ್ ಫಿಕ್ಸ್ ರೇಟ್ ಮಾಡ್ಬಿಡಲ್ಲ, 1 ರೂಪಾಯಿ ತರಕಾರಿನೂ ಅಷ್ಟೇ, ಅವಾಗ ಎಲ್ಲಾ ತರಕಾರಿ ಬರ್ತಿದ್ದೆ. ಈಗ ತರಕಾರಿ ಬೆಳೆ ಎಲ್ಲ ಹೇಗ್ ಮಾಡ್ತೀವಿ, ಅದಕ್ಕೆಲ್ಲ ಔಷಧಿ ಹೊಡಿತಿದ್ರ ಅಥವಾ ಏನು ಇಲ್ಲ? ಔಷಧಿ ಕಮ್ಮಿನೇ ನಾವು ಎಲ್ಲ. ಹಾಗಾಗಿ ಮಂಜಪ್ಪನವ್ರ ತರಕಾರಿ ಹುಡ್ಕೊಂಡ್ ಬರ್ತಾ ಇದ್ರು. ಅವತ್ತಿಗೆ ಹೋಗ್ಬಿಟ್ಟು ತರಕಾರಿ ತಗೊಂಡು ಎಲ್ಲ ಅಲ್ಲಿ ನೀನ್ ಯಾಕೆ ಬೇಗ ಬರಲ್ಲ ಯಾಕೆ ಬೇಗ ಬರಲ್ಲ ಅಂತ ಇದ್ ಮಾಡೋರು. ನಾನು 4-5 ವರ್ಷ ಹೋಗ್ತೀನಿ, ನಾನು ಎಲ್ಲಾ ಸಂತೆನೂ ಸುತ್ತಾರ್ದೆ. ಶುಕ್ರವಾರ ಒಂದ್ ದಿವಸ ಮಾತ್ರ ಮನೆಗೆ ಇರ್ತಿದ್ದೆ. ಅವಾಗ ಎಲ್ಲರೂ ಹಂಗನ್ನೋರು, ನೀನ್ ಬೇಗ ಬಾರಪ್ಪ ಬೇಗ. ನಾ ಬೆಳಗ್ಗೆ ದೊರ್ಕೊಂಡ್ ಹೋಗೋದಲ್ಲ, ಲೇಟ್ ಆಗಿ ಹೋಗಿದ್ದೆ. 11 ಗಂಟೆ ಹೋಗಿದ್ದೆ, 11 ಗಂಟೆ ಹೋದ್ರೆ ಮತ್ತೆ 2 ಗಂಟೆ ಅಲ್ಲಿ ಏನು ಇರಲ್ಲ, ಮಾರ್ಕೆಟ್ ಅಲ್ಲಿ ಬಂದ್ಬಿಡ್ತಿದ್ದೆ. ಅಷ್ಟು ಚೆನ್ನಾಗ್ ಓಡೋದು. ಒಂದ್ 4-5 ವರ್ಷ ಚೆನ್ನಾಗ್ ಬೆಳೆದಲ್ಲ, ಅವಾಗ ಅದ್ ಕೂಡ ಚೇಂಜ್ ಆದ ತಕ್ಷಣ ಈಗ ಏನ್ ಮಾಡಿ ಗುಲಾಬಿ ಬೆಳೀತಾ ಇದೆ ಅದೇ ಭೂಮಿ ಒಳಗೆ ನೋಡಿ. ಈಗ ಈ ತರ ತರಕಾರಿ ತುಂಬಾ ಲಾಭ ಇದೆ ಅಂದ್ರೆ ಹೋಗಿ ಒಂದ್ ಸ್ವಲ್ಪ ಹೊತ್ತು 1 ಗಂಟೆ 1-2 ಗಂಟೆ ಕೂತು ಮಾರ್ಬೇಕು. ಬೆಳಿಗ್ಗೆ ಎದ್ದು ಹರ್ಕೊಂಡ್ ಹೋಗ್ತಿದ್ದೆ ನಾನು, ಬೆಳಿಗ್ಗೆ ಎದ್ದು ಹರ್ಕೊಂಡ್ ಹೋಗ್ಬಿಟ್ರೆ 1-2 ಗಂಟೆ ಅಲ್ಲಿಲ್ಲ. ಅಕ್ಕಪಕ್ಕ ನನ್ನ ಜೊತೆ ಕೂತ್ಕೊಂಡ್ ಬೈಯೋರು, ನೀನ್ ಯಾಕೆ ಬರ್ತೀನಿ ನನ್ನ ಜೊತೆಗೆ ಚರ್ಚೆ ಮಾಡೋರು. ನಾನು ಜಗತಿ ಕೊಟ್ಟು ಕೂತ್ಕೊಂತೀನಿ, ನಾನು ಚರ್ಚೆ ಮಾಡ್ತಿದ್ದೆ. ನನಗೆ ಕೆಲವೊಂದ್ಸಂತೆ ಬಿಡದಿಲ್ಲ ಕೂರಕ್ಕೆ, ನೀನ್ ನನ್ನ ಪಕ್ಕ ಕೂತ್ಕೊಂಡ್ ಬಿಡೋ ಅನ್ನೋರು, ಅಲ್ಲಿ ಮಾರಾಟ ಮಾಡೋರು. ಅಷ್ಟು ಒಳ್ಳೆ ತರಕಾರಿ ಬೆಳೆದ ನಾನು 4-5 ವರ್ಷ. ಈಗ ಗುಲಾಬಿ ನಂತರದಲ್ಲಿ ಮತ್ತೆ ಬೇರೆ ಏನಾರು ಬೆಳಿಬೇಕು ಅಂತಿದ್ರೆ ಅಥವಾ ಮುಂದುವರ್ಸ್ಕೊಂಡು ಹೋಗ್ಬೇಕು? ಇದೊಂದು ವರ್ಷ, ಆಮೇಲೆ ಗಿಡ ಈಗ ಅಡಕೆ ಒಳಗೆ ಹಾಕಿದೀನಿ, ಅಡಕೆ ಗಿಡ ಬಲ ಹಾಕವೆ. ಇದೊಂದು ವರ್ಷ ಮತ್ತೆ ಚೇಂಜ್ ಮಾಡಿದ್ರೆ ಮತ್ತೆ ಬೇರೆ ಖಾಲಿ ಜಮೀನಿಗೆ ಹಾಕ್ಬೇಕು ಅಂತ. ಅಡಕೆಯಲ್ಲಿ ಅಂತರ ಬೆಳೆಯಾಗಿ ನೀವು ಗುಲಾಬಿ ಹಾಕಿದ ಗಿಡ ಈಗ 4-5 ವರ್ಷ ಆತಲ್ಲ, ಅಲ್ಲಿಗೆಲ್ಲ ಅಡಕೆನೂ ಉಪಸ್ಥಿತಿ ಬರ್ತೈತೆ, ಅಲ್ಲೆಲ್ಲ ಲಿಂಗಾರ ಕೇಳ್ತವೆ. ಹಂಗೆ ಸ್ವಾಲೆ ಹಾಕೈತೆ, ನೆಕ್ಸ್ಟ್ ಚೇಂಜ್ ಮಾಡ್ಬೇಕು ಅಂತ. ಈ ಗುಲಾಬಿಗೆ ಏನಾರು ಗೊಬ್ಬರ ಬೇಕಾಗತ್ತಾ? ಹಾಕ್ತೀರಾ? ಕಮ್ಮಿ ದನಿ ಗೊಬ್ಬರ ಇದು ಮಾಡ್ತೀವಿ, ಎರೆಹುಳ ಗೊಬ್ಬರ, ಔಷಧಿನೂ ಕಮ್ಮಿ. ಅದು ಮಾಡ್ಬೇಕು, ಮಾಡಿದ್ರೆ ಐತೆ ತಿಂಗಳಿಗೆ ಒಂಪಟ ಗೊಬ್ಬರ ಹಾಕ್ಬೇಕು, ಔಷಧಿ ಹೊಡಿಬೇಕು. ಆಗ ನಾವ್ ಈ ಜೀವಾಮೃತ ಅವೆಲ್ಲ ಮಾಡ್ತಿದೀವಲ್ಲ, ಹಂಗಾಗಿ ಅವೆಲ್ಲ ಕಮ್ಮಿ. ಮತ್ತೀಗ ನೀರಿನ ವ್ಯವಸ್ಥೆ ಬೇಸಿಗೆಲೆಲ್ಲ ಏನ್ ತೊಂದರೆ ಆಗಲ್ಲ ನಿಮ್ಗೆ? ಏನ್ ತೊಂದರೆ ಆಗಿದ್ದಿಲ್ಲ. ಅವಾಗ ಏನ್ ಹೋಗ್ಬಿಡಿದ್ದೆ ನಾನು, ಮಾಡಿದೆ ಗೇಮಿ ಮಾಡಿ ಅಡಕೆ ಮರಗಳಿಗೆಲ್ಲ ಗೊರೆ ಎಲ್ಲ ಕೊಚ್ಚಕ್ ಭೂಮಿಗೆ, ಅವು ಹಳಮಳಲ್ಲಿ ಹೊಚ್ಚಿದ್ದೆ ಕ್ಲೀನ್ ಆಗಿ. ಭೂಮಿ ಒಣಗಿದ್ದಿಲ್ಲ, ಕೆಲವರು ಭೂಮಿ ಒಣಗಿ ನೋಡಂಗಿದ್ದಿಲ್ಲ. ಓಹ್, ಇದನ್ನೇ ಮಲ್ಚಿಂಗ್ ತರ ಮಾಡ್ಬಿಟ್ರಿ? ಗೇಮಿ ಮಾಡಿ ಗರುಗಳೆಲ್ಲ ಕೊಚ್ಚಾಕಿ ಭೂಮಿ ಅದಾರಲಂಗ್ ಮಾಡ್ಬಿಟ್ಟು ಬಿಡಿದ್ವಲ್ಲ. ಅವಾಗ 8 ತಿಂಗಳ ಕೈತಾಗಿತ್ತಲ್ಲ, ಅವ ಭೂಮಿ ನಮ್ಮ ಅಡಕೆ ಮರ ಏನ್ ಒಣಗ್ಲಿಲ್ಲ, ಬಾಳೆ ಹಾಕಿದ್ದೆ ಅದ್ರೊಳಗೆ. ಅವಾಗ ಮಾಡಿದ್ರೆ ಬಾಳೆ ಗರುಗಳು ಅವಲ್ಲ ಇವಲ್ಲ ಕೊಚ್ಚ ಚೆನ್ನಾಗಿ ಭೂಮಿ ಅದಾರಲಂಗ್ ಮಾಡಿಟ್ಟಿದ್ದೆ. ಬಾಳೆ ಯಾವ ತಳಿ ಹಾಕಿದ್ರಿ? ಪುಟ್ಬಾಳೆ ಹಾಕಿದ್ವಿ. ಪುಟ್ಬಾಳೆ ಹಾಕಿದ್ರಿ, ಚೆನ್ನಾಗಿದ್ಯಾ? ತೆಗೆದ್ಬಿಟ್ರ? ತೆಗ್ದಿವಿ, ಈಗ 3 ವರ್ಷ ಆತಲ್ಲ ಅದ ತೆಗ್ದಿದ್ವಿ. ಅಂದ್ರೆ ಯಾವುದೇ ಬೆಳೆಯನ್ನ ನಿರಂತರವಾಗಿ ಬೆಳೆಬಾರದು ಅಂತಾನೆ? ಹೇಗೆ ಸ್ವಲ್ಪ ಬೆಳೆ ಪರಿವರ್ತನೆ ಆಗ್ಬೇಕು ಅಂತಾನೆ? ಚೇಂಜ್ ಮಾಡ್ತಾ ಇರಬೇಕು. ಒಂದೇ ಬೆಳೆ ಬೆಳೀತಾ ಇದ್ರೆ ಸರಿಯಾಗಲ್ಲ, ಅದ್ರೆ ಭೂಮಿ ಒಳಗೆ ಬೇರೆ ಬೆಳೆ ಬೆಳೆಯುತ್ತಾ ಇದ್ರೆ ಚೆನ್ನಾಗ್ ಬರುತ್ತೆ, ಇಳುವರಿನೂ ಚೆನ್ನಾಗ್ ಬರುತ್ತೆ. ಈಗ ಒಟ್ಟಾರಿಯಾಗಿ ನಿಮ್ಮ ಸಾವಯವ ಕೃಷಿ ಅನುಭವ ಹೇಳಿ, ನೀವು ಒಕ್ಕೂಟದ ಸದಸ್ಯರಾಗಿದ್ರಿ. ಈಗ ನನ್ನ ಅನಿಸಿಕೆ ಅವ್ರಿಗೆ ಹೇಳಿ, ಜಮೀನುಗಳು ಈಗ ಏನಾಗ್ಬಿಟ್ಟು ಕೆಲವರು ಯಾಕರ ಇದು ಬಿಟ್ಬಿಟ್ಟು ಜೀವಾಮೃತನ ಇಲ್ಲಿಂದ ಇಲ್ಲಿ ಮನೆ ತಾಕ್ ಮಾಡಿದ್ರೆ ಒಯ್ಯೋದ್ ಕಷ್ಟ ಜಮೀನಿಗೆ. ಅದಕ್ಕೆ ಅವ್ರಿಗೆ ಹೇಳಿದೆ, ಪ್ರತಿಯೊಂದು ತೊಟ್ಟಿ ತೋಟದೊಳಗೆ ಮಾಡಿಸೋ ವ್ಯವಸ್ಥೆ ಮಾಡ್ರಿ ಅಂದೆ. ಅಲ್ಲೇ ಮಾಡೋದು ಅಲ್ಲೇ ಹಾಕಂಗ ಚೆನ್ನಾಗಿರುತ್ತೆ. ಈಗ ನಾನು ಈಗ ಅಲ್ಲಿ ಬೇರೆ ಕಡೆ ಒಂದು ತೋಟ ಕಟ್ಟಿದೀನಿ, ಈಗ ಅಲ್ಲೇ ಹೋಗಿ ಡ್ರಮ್ ಇಡಬೇಕು. ಅಕಸ್ಮಾತ್ ನಾವು ಡ್ರಮ್ ಇಟ್ಟು ಮಾಡಿದೆ ಅನ್ನಲ್ಲಿ ಯಾರು ಉಡಿಸಿ ಒತ್ಕೊಳೋದು ಕಷ್ಟ. ನಾನು ಅದಕ್ಕೆ ಅವ್ರಿಗೆ ಹೇಳ್ತಿರೋದು, ಒಂದೊಂದು ತೊಟ್ಟಿ ವ್ಯವಸ್ಥೆ ಮಾಡ್ಬಿಡ್ರಿ, ಎಲ್ಲ ತೋಟ ಅಲ್ಲೇ ಹಾಕಂಗೆ ಅಲ್ಲೇ ಮಾಡಕ್ಕೆ ಅಂತ. ಈಗ ನಿನ್ನೊಂದು ಮಾಡ್ಬೇಕು ಅಂತ ಅದೇ ಮತ್ತೆ ವ್ಯವಸ್ಥೆ ಜೀವಾಮೃತ. ಒಳ್ಳೇದು ಮಂಜುನಾಥ್ ಅವರೇ, ಇದುವರೆಗೆ ನಿಮ್ಮ ಸಾವಯವ ಕೃಷಿ ಅದರಲ್ಲೂ ವಿಶೇಷವಾಗಿ ಗುಲಾಬಿ ಮತ್ತೆ ತರಕಾರಿ ಹೇಗೆ ಬೆಳೆದ್ರಿ, ಅದನ್ನ ಹೇಗೆ ಮಾರಾಟ ಮಾಡಿದ್ರಿ ಅನ್ನೋದನ್ನೆಲ್ಲ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮ್ಮೂರ್ ಸಂತೆ, ಕೂಡ್ಲಿಗರ ಸಂತೆ, ಅನ್ನರ್ ಸಂತೆ, ಎಲ್ಲಾ ಸಂತೆಗೂ ನಾವು ತರಕಾರಿ ಬೆಳ್ಕೊಂಡು ಹೋಗ್ತಾ ಇದ್ದೆ, ಒಂದು ಸಂತನೂ ಬಿಡದು. ಧನ್ಯವಾದಗಳು. ನಮಸ್ಕಾರ. ಈ ತಿಮ್ಲಾಪುರದ ಸಾವಯವ ಒಕ್ಕೂಟದ ಸದಸ್ಯರಾದಂತಹ ಶ್ರೀ ರವಿಕುಮಾರ್ ಅವರು ಸಹ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ರವಿಕುಮಾರ್ ಅವರೇ. ನಮಸ್ಕಾರ ಸರ್. ರವಿಕುಮಾರ್ ಅವರು ವಿದ್ಯಾಭ್ಯಾಸ ಎಷ್ಟು ಮಾಡಿದ್ದಾರೆ? ನಮ್ದು ಸರ್ BA ಸರ್ ಆಗಿದೆ. BA ಪದವಿ ಆದ ನಂತರದಲ್ಲಿ ಕೃಷಿಗೆ ಬಂದ್ಬಿಟ್ರ? ಹೌದು ಸರ್, ಪದವಿ ಫೈನಲ್ ಇಯರ್ ಇದ್ದಂಕಲೇ ನಾವು ಕೃಷಿಗೆ ಅಡಾಪ್ಟ್ ಆದ್ವಿ ಸರ್. ಪೂರ್ತಿ ಮುಗಿಸ್ಲಿಲ್ವಾ? ಮುಗಿಸ್ಲಿಲ್ಲ ಸರ್, ಆಗ್ಲಿಲ್ಲ. ಯಾಕೆ? ಮುಗಿಸಿದ್ರೆ ಚೆನ್ನಾಗಿತ್ತಲ್ವಾ? ಹೌದು ಸರ್, ಚೆನ್ನಾಗಿತ್ತು ಸರ್. ಆ ಟೈಮ್ ಅಲ್ಲಿ ಸ್ವಲ್ಪ ನಮ್ ರೈತಾಪಿ ನಮ್ ತಂದೆಯರ ಇದ್ರ ಕಡೆಯಿಂದ ನಾವು ಮನೆಯಲ್ಲಿ ಸ್ವಲ್ಪ ತಾಪತ್ರ ಆಯ್ತು, ಹಾಗಾಗಿ ಓದು ಅಲ್ಲಿ ನಿಲ್ಸಿ ಆ ನಂತರ ನಾವು ಕೃಷಿಯಲ್ಲೇ ಅಳವಡಿಸ್ಕೊಂಡಿದ್ವಿ ಸರ್. ಅಲ್ಲಿವರೆಗೆ ನಿಮ್ ತಂದೆಗೆ ಸಹಾಯಕರಾಗಿದ್ರಿ? ಹೌದು ಸರ್, ಅಲ್ಲಿವರೆಗೂ ನಮ್ ತಂದೆಗಳಿಗೆ, ನಮ್ ತಂದೆ ನಮ್ ಚಿಕ್ಕಪ್ಪ ಅವರುಗಳಿಗೆ ಸಹಾಯಕರಾಗಿ ಕೆಲಸ ಮಾಡ್ತಾರೆ. ಈಗ ಹೇಳಿ, ಈಗ ಸ್ವಂತ ತಾವು ಕೃಷಿ ಮಾಡ್ತಾ ಇದ್ರಿ, ಈಗ ನಿಮ್ಮ ಮೇಲೆ ಜವಾಬ್ದಾರಿ ಬಂದಿದೆ, ಈಗ ನಿಮ್ ತಂದೆಯವರು ಮಾಡೋ ಕೃಷಿಗೂ ನೀವು ಮಾಡೋ ಕೃಷಿಗೂ ಏನಾರು ವ್ಯತ್ಯಾಸ ಇದೆಯಾ? ಹೌದು ಸರ್, ಹಿಂದೆ ಎಲ್ಲ ನಮ್ ತಂದೆಯವರು ಮಾಡ್ತಿದ್ದಂಗಂತ ಕೃಷಿಗಳು ಏನಂದ್ರೆ, ಇತ್ತೀಚೆಗೆ ಅವರು ಜಾಸ್ತಿ ರಾಸಾಯನಿಕ ಗೊಬ್ಬರಗಳನ್ನ ಬೆಳೆಸಿ ಹಾಕ್ತಾ ಇದ್ರು, ಹಾಕ್ತಿದ್ರಿಂದ ಫಸಲು ಅಂತಾನೆ ಉತ್ತಮ ಆಗಿ ಕಾಣೋದು. ಆದ್ರೆ ಕೀಟನ ಬಾಧೆ ರೋಗಗಳು ಅತಿ ಹೆಚ್ಚಾಗಿ ಕಾಣ್ತಾ ಇದ್ದು, ತೋಟದಲ್ಲಿ ಇರ್ಬೋದು ಭತ್ತದಲ್ಲಿ ಇರ್ಬೋದು ಯಾವುದೇ ಬೆಳೆ ಬೆಳೆದ್ರು ಸರ್, ಅದರಲ್ಲಿ ಕೀಟವು ಮರಗಳು ಹೋಗೋದು, ಅಡಿಕೆಯಲ್ಲಿ ಪ್ರಮುಖವಾಗಿ ತಲೆ ಹೋಗೋ ರೋಗ ಅದು ಹೆಚ್ಚಾಗಿ ಕಾಣ್ತಾ ಇತ್ತು ಸರ್. ಆನಂತರ ನಾವು ನಮಗೆ ಒಂದು ಇದು ಜ್ಞಾನ ಒಂದು ಇದು ಬಂದ ನಂತರ ನಮ್ಮ ಊರಿಗೆ ಸಾವಯವ ಕೃಷಿ ಭಾಗ್ಯ ಯೋಜನೆಯಡಿಯಿಂದ ಈ ಕಳೆದ 3 ವರ್ಷದಿಂದ ತರಬೇತಿಗಳನ್ನು ನಮ್ಮ ರೈತ ಸಂಪರ್ಕ ಅಧಿಕಾರಿ ಇರ್ಬೋದು ಕೃಷಿ ಇಲಾಖೆಯವರು ಬಂದು ನಮ್ಮ ಜಮೀನುಗಳೆಲ್ಲ ನೋಡಿ, ಅವರು ವಿಜ್ಞಾನಿಗಳೆಲ್ಲ ಬಂದು ನೋಡಿ ಅವ್ರದ ಪ್ರಯೋಜನ ಪಡ್ಕೊಂಡು ಸರ್ ನಾವು ಅವ್ರು ಹೇಳ್ದಂಗೆ ಒಂದ್ ಸ್ವಲ್ಪ ಈ ಸಾವಯವ ಇದರಲ್ಲಿ ಮಾಡ್ತಾ ಹೋದಿ ಸರ್. ಏನ್ ಮಾಡ್ತಾ ಇದ್ರಿ ಸಾವಯವ ಅಂದ್ರೆ? ನಾವು ಸಾವಯವದಲ್ಲಿ ಸರ್ ಪ್ರಮುಖವಾಗಿ ಈಗ ಜೀವಾಮೃತ ಸರ್, ಸಗಣಿ ಮತ್ತು ಇದ್ರ ಜೀವಾಮೃತ ಮಾಡಿ ಪ್ರಮುಖವಾಗಿ ಜೀವಾಮೃತನ ಅಡಿಕೆಗೆ ಮತ್ತು ತೆಂಗು ಬಾಳೆಗೆ ಸರ್ ಪ್ರಮುಖವಾಗಿ ಬಾಳೆಗೆ ಕೊಟ್ಟು ಪ್ರಯೋಗ ಮಾಡಿದೆ ಸರ್. ತುಂಬಾ ಚೆನ್ನಾಗಿ ಬಂತು ಸರ್. ಜೀವಾಮೃತ ಮಾಡಿದ್ರಿಂದ ಬಾಳೆ ಅದು ಬಿಳಿಯಾಗಿ ಪುಟ್ಟ ಬಾಳೆ ಸರ್ ಪ್ರಮುಖವಾಗಿ ಹಾಕಿದ್ದು ಅದು ಬಹಳ ಚೆನ್ನಾಗಿ ಬಂತು ಸರ್. ಹಣ್ಣು ತಿನ್ಲಿಕ್ಕೂ ಬಹಳ ರುಚಿ ಇತ್ತು ಮತ್ತೆ ಗೊನೆನು ಚೆನ್ನಾಗಿ ಬಂತು ಸರ್. ಬಾಳೆನು ಯಾವುದೇ ರೋಗ ಇರಲಿಲ್ಲ ಸರ್. ಅದೇ ಇನ್ನೊಂದಷ್ಟು 1 ಎಕರೆಯಲ್ಲಿ ಜೀವಾಮೃತ ಮಾಡದೇ ಇರತಕ್ಕಂತ ಬಾಳೆ ಇತ್ತು ಸರ್ ನನ್ನ ಅದರಲ್ಲಿ, ಅದಕ್ಕೆ ತುಂಬಾ ರೋಗ ಬಂತು. ಏನ್ ರೋಗ ಬಂತು? ಅದಕ್ಕೆ ಸರ್ ಕಾಂಡ ಕೊರಕ ರೋಗ ಬಂತು ಸರ್. ಹಂಗೆ ಹಳದಿಯಾಗಿ ಎಲೆಗಳೆಲ್ಲ ಹಳದಿಯಾಗಿ ಹಂಗೆ ಸತ್ತು ಹೋಗುದು ಸರ್ ಮರ. ಆ ರೀತಿ ಎಲ್ಲ ಆಯ್ತು. ಅದೇ ನಾವು ಜೀವಾಮೃತ ಹಾಕಿದಂತ 1 ಎಕರೆ ಫ್ಲಾಟ್ ಅಲ್ಲಿ ಬಹಳ ಚೆನ್ನಾಗಿ ಬಂತು ಸರ್. ಯಾವುದೇ ರೋಗಗಳು ಹೆಚ್ಚಿಗೆ ಬರಲೇ ಇಲ್ಲ, ಅದಕ್ಕೆ ರೋಗನೇ ಇರಲಿಲ್ಲ. ಎಷ್ಟು ಪ್ರಮಾಣ ಹಾಕ್ತಿದ್ರಿ ಜೀವಾಮೃತ? ಜೀವಾಮೃತ ಸರ್ ಒಂದು ಬುಡಕ್ಕೆ ಸರ್ ವಾರದಲ್ಲಿ ನಾನು ಒಂದೊಂದು 3 ಲೀಟರ್ ಹಾಕ್ತಾ ಇದ್ದೆ ಸರ್ ವಾರಕ್ಕೆ. ಬಾಳೆಗೆ ಅಡಿಕೆಗೆಲ್ಲವ? ಅಡಿಕೆಗೆಲ್ಲ ಸರ್ ಒಂದು 5 ಲೀಟರ್ ಸರ್. ಇನ್ನು ಮತ್ತೆ ತೆಂಗು ಕೆಲವ? ತೆಂಗಿಗೂ ಸರ್, ತೆಂಗಿಗೂ ಆಗ್ತಾ ಇದ್ದೆ. ಅದರೊಟ್ಟಿಗೆ ಇದೆ ತೆಂಗು ಬಾಳೆ ಮತ್ತೆ ಅಡಿಕೆ 3 ಮಿಕ್ಸ್ ಇದೆ ಸರ್. ಅದರಲ್ಲೇ ನಾವು ಆ ರೀತಿ ಉಪಯೋಗ ಮಾಡಿದೀವಿ ಸರ್. ಅದು ತುಂಬಾ ಚೆನ್ನಾಗಾಯ್ತು ಸರ್. ಅದು ಜೀವಾಮೃತ ಹಾಕಿದ್ರಿಂದ ತೋಟ ಇಳುವರಿ ಇರ್ಬೋದು, ಮರಕ್ಕೆ ರೋಗ ಇರ್ಬೋದು, ಯಾವುದೇ ತರದ ರೋಗ ಇಲ್ಲ ಸರ್. ಈಗ ಈಗ ತೆಂಗು ಅಡಿಕೆ ತೋಟ ಸುತ್ತ ಹಾಕಿದಿರಾ? ಇಲ್ಲ ಸರ್, ತೆಂಗಲ್ಲೇ ಅಡಿಕೆ ಇದೆ. ತೆಂಗಿನಲ್ಲಿ ಅಡಿಕೆ ಹಾಕಿದ್ದೆ? ಹೌದು. ಹಾಗಾದ್ರೆ ಮೊದಲು ನಿಮ್ದು ತೆಂಗಿನ ತೋಟ? ಹೌದು ಸರ್, ಮೊದಲು ತೆಂಗಿನ ತೋಟ, ಆಮೇಲೆ ಅಡಿಕೆ ನಾಟಿ ಮಾಡಿ. ಅಡಿಕೆ ನಾಟಿ ಮಾಡಿರ ಸರ್. ಎಷ್ಟು ವರ್ಷದ ಹಳೆ ತೋಟ ತೆಂಗು? ಅದು ತೆಂಗು ಸರ್ ಸುಮಾರು ಈಗ ಒಂದು 70 ವರ್ಷದ ತೋಟ ಸರ್. ತುಂಬಾ ಹಳೆ ತೋಟ. ತುಂಬಾ ಹಳೆ ತೋಟ ಸರ್. ಮತ್ತೀಗ ಅಡಿಕೆ ಹಾಕಿದ್ದೆ ಅವಾಗ? ಅಡಿಕೆ ಸರ್ ಅದಕ್ಕೂ ಒಂದು 30 ವರ್ಷ ಆಗಿದೆ ಸರ್. 30 ವರ್ಷ ಅಂದ್ರೆ ನಿಮ್ ತಂದೆಯವರೇ ನಾಟಿ ಮಾಡಿರೋದು ಸರ್. ಆದ್ರೆ ಅದೇ ಸರ್ ರೋಗ ಅದೆಲ್ಲ ತುಂಬಾ ಇತ್ತು. ಅರೆ ಜಾಸ್ತಿ ರಾಸಾಯನಿಕ ಗೊಬ್ಬರ ಬಳಸರ್ ಸರ್. ಇತ್ತೀಚೆಗೆ ಸರ್ ನಾವೀಗ ನಮ್ಮೂರಿಗೆ ಸಾವಯವ ಭಾಗ್ಯ ಯೋಜನೆಯಲ್ಲಿ ಇದಾದ ನಂತರ ಸರ್ ಬಹಳ ಕಮ್ಮಿ ಮಾಡಿದೀವಿ ಸರ್. ರಾಸಾಯನಿಕ ಗೊಬ್ಬರ ತುಂಬಾ ಕಡಿಮೆ ಅಂದ್ರೆ ಇತ್ತೀಚೆಗೆ ಬಿಟ್ಟೆ ಬಿಟ್ಟಿದೀವಿ ಸರ್. ಈಗ ಒಂದು ಕಳೆದ ವರ್ಷದಿಂದಂತೂ ಜೀವಾಮೃತನೇ ಜಾಸ್ತಿ ಉಪಯೋಗ ಮಾಡ್ತೀವಿ ಸರ್. ಈಗ ಜೀವಾಮೃತದ ಜೊತೆಗೆ ಬೇರೆ ಏನಾರ ಕಾಂಪೋಸ್ಟ್ ಗೊಬ್ಬರಗಳನ್ನು ಹಾಕ್ತೀವಿ? ಹೌದು ಸರ್, ಈ ನಮ್ಮ ಇದರಿಂದ ಸರ್ ಯೋಜನೆಯಿಂದ ತೊಟ್ಟಿಗಳನ್ನ ಜಮೀನುಗಳಲ್ಲೇ ಎರೆಹುಳು ತೊಟ್ಟಿ ಘಟಕಗಳನ್ನ ಕಟ್ಕೊಂಡಿದ್ವಿ ಸರ್. ಅದರಲ್ಲಿ ನಮ್ಮಲ್ಲಿ ತೋಟತಕ್ಕಂತ ಸಿಕ್ತಕ್ಕಂತ ಹಸಿರೋದು ಚರಟ ಇರ್ಬೋದು ಗರಿ ಸೊ ಅಂತದ ಹಾಕಿ ಸರ್ ಅದನ್ನ ಎರೆಹುಳು ಬಿಟ್ಟದಕ್ಕೆ ಸರ್ ಎರೆಹುಳು ಗೊಬ್ಬರ ಮಾಡ್ಕೊಂಡು ಅದನ್ನು ಸಹ ಹಾಕ್ತಾ ಇದೀವಿ ಸರ್. ಈಗ ಎಷ್ಟು ಪ್ರಮಾಣ ಕೊಡ್ತೀರಿ ಎರೆಹುಳು ಗೊಬ್ಬರ? ಎರೆಹುಳು ಗೊಬ್ಬರ ಸರ್ ಒಂದು ಕೆಜಿಯಿಂದ 1.5 ಕೆಜಿ ಕೊಟ್ಟರೆ ಸಾಕು ಸರ್. ಒಂದುವರೆ ಕೆಜಿ ಕೊಡ್ದ. ಈಗ ಅದ್ರ ಜೊತೆಗೆ ಸಗಣಿ ಗೊಬ್ಬರ ಏನ್ ಹಾಕಲ್ಲ? ಹೌದು ಸರ್, ಅದ್ರ ಜೊತೆಗೆ ಕುರಿ ಗೊಬ್ಬರ ಹಾಕ್ತೀವಿ ಸರ್. ಕುರಿ ಗೊಬ್ಬರ ಮತ್ತೆ ಸಗಣಿ ಗೊಬ್ಬರ ಹಾಕ್ತೀವಿ? ಹೌದು, ಸಗಣಿ ಗೊಬ್ಬರ ಸಿಕ್ಕರೆ ಸಗಣಿ ಗೊಬ್ಬರ ಹಾಕ್ತೀವಿ ಸರ್. ಈಗ ಕುರಿ ಗೊಬ್ಬರ ಹಾಕ್ತಾ ಇದೀವಿ ಸರ್. ಈಗ ಒಟ್ಟಾರೆಯಾಗಿ ನಿಮ್ಮ ಗುರಿ ಏನಂತೇಳಂದ್ರೆ ನಮ್ಮ ಜಮೀನುಗಳಿಗೆ ಹೆಚ್ಚು ರಾಸಾಯನಿಕಗಳನ್ನ ಬಳಸಬಾರದು ಅಂತೇಳಿ ಅಲ್ವಾ? ಮಣ್ಣು ಪರೀಕ್ಷೆ ಮಾಡಿಸಿದ್ರ? ಹೌದು ಸರ್, ಮಣ್ಣು ಪರೀಕ್ಷೆ ಮಾಡಿಸಿದೀವಿ. ಮಣ್ಣು ಪರೀಕ್ಷೆನಲ್ಲಿ ಏನ್ ಫಲಿತಾಂಶ ಬಂದಿದೆ? ಏನಾರ ಕಡಿಮೆ ಇದೆ ಅಂತ ಬಂದಿದಾರ ಪೋಷಕಾಂಶ ಯಾವ್ದಾರ? ಹ್ಞೂ ಸರ್, ನಮ್ದಲ್ಲಿ ಸ್ವಲ್ಪ ಪೊಟಾಶ್ ಅಂಶ ಕಮ್ಮಿ ಇದೆ ಅಂತ ಹೇಳಿದ್ರು. ಈಗ ಮತ್ತೆ ಅದ್ ಕೊರತೆ ತುಂಬಲಿಕ್ಕೆ ಏನಾರ ಹಾಕ್ಬೇಕಲ್ಲ ಪೊಟಾಶ್? ಹೌದು ಸರ್, ಹ್ಞೂ ಸರ್, ಈಗ ಹಾಕ್ತಾ ಇದೀವಿ ಸರ್. ಪೊಟಾಶ್ ಹಾಕ್ತಾ ಇದ್ದೀರಿ ಅಲ್ವಾ? ಈಗ ಒಟ್ಟಾರಿಯಾಗಿ ಗೊಬ್ಬರ ಹಾಕ್ಬೇಕಾದ್ರೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಹಾಕ್ಬೇಕು, ಸುಮ್ನೆ ಹಾಕ್ಬಾರ್ದು ಅಂತ ಅಲ್ವಾ? ಹೌದು ಸರ್, ಸುಮ್ನೆ ಹಾಕಿದ್ರೆ ಯಾವ್ದು ಪ್ರಮಾಣ ಮಣ್ಣಿನಲ್ಲಿ ನಮ್ ಜಮೀನಿನಲ್ಲಿ ಯಾವ್ದು ಪ್ರಮಾಣ ಕಮ್ಮಿ ಇದೆ ಅಥವಾ ಜಾಸ್ತಿ ಇದೆ ಅಂತೇಳಿ ಗೊತ್ತಿರಲ್ಲ ಸರ್ ನಾವು ರೈತರಿಗೆ. ಅದು ಮಣ್ಣು ಪರೀಕ್ಷೆ ಮಾಡಿಸಿದ ನಂತರನೇ ಗೊತ್ತಾಗುತ್ತೆ ಸರ್. ಯಾವಾಗ ಮಾಡಿಸಿದ್ರೆ ಮಣ್ಣು ಪರೀಕ್ಷೆನ? ಮಣ್ಣು ಪರೀಕ್ಷೆ ಕಳೆದ ಈಗ ಒಂದು ಬೇಸಿಗೆಯಲ್ಲಿ ಸರ್. ಕಳೆದ ಬೇಸಿಗೆನಲ್ಲಿ? ಹೌದು ಸರ್. ಈಗ ನಿಮ್ ತಂದೆಯವ್ರ ಕಾಲದಲ್ಲೆಲ್ಲ ಈ ಮಣ್ಣು ಪರೀಕ್ಷೆ ಏನ್ ಗೊತ್ತಿರಲಿಲ್ಲ? ಇಲ್ಲ ಸರ್, ಇಲ್ಲ ಸರ್, ಅವ್ರು ನಮ್ ತಂದೆ ಕೆಲಸ ಮಾಡ್ಬೇಕಾದ್ರೆ ಜಮೀನಿನ ಕೆಲಸ ಮಾಡಿಸ್ಬೇಕಾದ್ರೆ ಅದು ಯಾವ್ದು ಸಹ ಪರೀಕ್ಷೆ ಮಾಡಿಸ್ತಿರ್ಲಿಲ್ಲ ಸರ್. ಈಗ ಅಕ್ಕಪಕ್ಕದವರೆಲ್ಲ ಏನೇನ್ ಗೊಬ್ಬರ ಹಾಕ್ತಿದ್ರು ನಾವು ಅದನ್ನೇ ಹಾಕೋಣ ಅಂತ ಹಾಕ್ತಿದ್ವಿ. ಈಗ ತೆಂಗಿನ ತೋಟದಲ್ಲಿ ಅಡಿಕೆ ಇದೆ, ಅದ್ರ ಜೊತೆಗೆ ಬಾಳೆನೂ ಇದೆ. ಈಗ ಬಾಳೆನಲ್ಲಿ ಆದಾಯ ಬರ್ತಾ ಇದೆಯೋ ಅಥವಾ ಸುಮ್ನೆ ಸ್ನೇಹಿತರಿ ಕೊಡ್ಲಿಕ್ಕೆ ನೆಂಟ್ರಿ ಕೊಡ್ಲಿಕ್ಕೆ ಮನೆಗಷ್ಟೇನಾ? ಇಲ್ಲ ಸರ್, ನಾವು ಬಾಳೆ ಪ್ರಮುಖವಾಗಿ ಆದಾಯ ಬರ್ಲಿಕ್ಕೋಸ್ಕರನೇ ಬಾಳೆ ಬೆಳೀತಾ ಇರೋ. ನೋಡಿ ನೋಡಿ ನೋಡಿ ಅಲ್ವಾ, ತುಂಬಾ ಅನುಕೂಲ ಸರ್ ಬಾಳೆ ಹಾಕೋದ್ರಿಂದ. ಸರ್ ಏನ್ ಅನುಕೂಲ ಅಂತೀರಿ ಸರ್? ಅದು ಹೆಚ್ಚು ಕಮ್ಮಿ ಒಂದು ಸಂಸಾರನೇ ಸಹ ಸಾಕ್ತೈತೆ ಅಂತಾರೆ ಸರ್ ಒಂದು ಬಾಳೆ. ಬಾಳೆ ಹೌದು, ಅಷ್ಟು ಒಂದು ಬೆನಿಫಿಟ್ ಇದೆ ಸರ್ ಅದರಲ್ಲಿ. ಈಗ ನಿಮ್ಮ ಅನುಭವದಲ್ಲಿ ಹೇಳಿ. ಹೌದು ಸರ್, ನಮ್ಮ ಅನುಭವದ ಪ್ರಕಾರ ಸರ್ ಬಾಳೆ ಹಾಕಿದ್ರಿಂದ ನಮ್ಮ ವಾರದ ಮನೆ ಖರ್ಚುಗಳು ಇರ್ಬೋದು ಅದನ್ನ ಸರಿದೂಗಿಸಿಕೊಂಡು ಹೋಗ ಅಂತ. ಬಾಳೆ ಫಸಲು ಬರ್ತಿದ್ದೆ ಸರ್? ಬಾಳೆ ಫಸಲು ಬರ್ತದೆ ಅಂದ್ರೆ ಗುಣಮಟ್ಟದ ಬಾಳೆಕಾಯಿ ಬರ್ತಾ ಇತ್ತಲ್ವಾ? ಅಂದ್ರೆ ನೀವು ರಾಸಾಯನಿಕಗಳೇನೇನು ಬಳಸ್ತಾ ಇರ್ಲಿಲ್ಲ. ಬನಾನಾ ಸ್ಪೆಷಲ್ ಏನಾರ ಹಾಕಿದ್ರ? ಹೌದು ಸರ್, ಬನಾನಾ ಸ್ಪೆಷಲ್ ಸಹ ನಮ್ಮ ತೋಟಗಾರಿಕಾ ಇಲಾಖೆಯಿಂದ ಪಡ್ಕೊಂಡು ಅದನ್ನು ಸಹ ನಾವು ಉಪಯೋಗಿಸಿ. ಅದನ್ನ ಹಾಕಿದ್ಮೇಲೆ ಹೇಗೆ ಅನಿಸ್ತು ನಿಮ್ಗೆ? ತುಂಬಾ ಅನುಕೂಲ ಆಯ್ತು ಸರ್ ಅದ ಹಾಕಿದ್ರಿಂದ. ಅಲ್ಲ, ಬಾಳೆಕಾಯಿ ಗಾತ್ರದಲ್ಲಿ ಗುಣಮಟ್ಟದಲ್ಲಿ? ಹೌದು ಸರ್, ಗುಣಮಟ್ಟ ಕಾಯಿ ಜಾಸ್ತಿ ದಪ್ಪ ಬಂತು ಸರ್ ಬನಾನಾ ಸ್ಪೆಷಲ್ ಹಾಕಿದ್ರಿಂದ. ಅದನ್ನೇನು ಸಿಂಪಡಣೆ ಮಾಡೋದು ಅಥವಾ ಬುಡಕ್ ಹಾಕೋದು? ಇಲ್ಲ ಸರ್, ಅದು ಈಗೆಲ್ಲ ಸಿಂಪಡಣೆ ಮಾಡೋದು. ಹಾಗಾಗಿ ಗುಣಮಟ್ಟದ ಬಾಳೆಕಾಯಿ ನೀವು ಮಾರ್ಕೆಟ್ಗೆ ಕೊಡ್ತಾ ಇದ್ರಿಂದ ಆದಾಯ ಚೆನ್ನಾಗಿ ಬಂತು. ಹೌದು ಅಲ್ವಾ? ಇಳುವರಿ ಚೆನ್ನಾಗಿ ಬಂತು ಸರ್. ತೆಂಗೆಲ್ಲ ಹೇಗಿದೆ? ತೆಂಗು ಸರ್ ಅದೇ ಸರ್, ನುಸಿ ರೋಗ ಇತ್ತು ಮುಂಚೆ ಎಲ್ಲ, ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ ಸರ್. ಜೀವಾಮೃತ ಬಳಸಿದ್ರಿಂದ ನಮಗೆ ಅದು ನುಸಿ ರೋಗನ ಸ್ವಲ್ಪ ಕಂಟ್ರೋಲ್ ಆಗಿದೆ ಸರ್. ರವಿಕುಮಾರ್ ಅವರು, ಈಗ ನೀರಿನ ವ್ಯವಸ್ಥೆ ಎಲ್ಲ ಏನ್ ಮಾಡ್ಕೊಂಡಿದ್ರಿ ಸರ್? ಪ್ರಮುಖವಾಗಿ ನಾವೀಗ ನೀರಿನ ವ್ಯವಸ್ಥೆ ಭದ್ರಾ ಡ್ಯಾಮ್ ಇಂದ ನೀರು ಅಳವಡಿಸಿಕೊಂಡಿದ್ವಿ ಸರ್. ಈಗ ಕಳೆದ ಬಾರಿ ಸ್ವಲ್ಪ ನೀರಿಂದ ಭದ್ರಾ ನೀರಿಂದ ತೊಂದರೆ ಆಗಿರೋದ್ರಿಂದ ನಾವು ತೋಟದಲ್ಲಿ ಎರಡು ಬೋರ್ ಹಾಕ್ಸಿದ್ವಿ ಸರ್. ಆ ಬೋರ್ ನೀರನ್ನು ಸಹ ಬೇಸಿಗೆಯಲ್ಲಿ ನೀರಿನ ತುಂಬಾ ಕೊರತೆ ಆದಾಗ ಒಂದು ತಿಂಗಳಿಗೆ ಒಂದು 25 ದಿವಸಕ್ಕೆ ಒಂದು ನೀರು ಕೊಡ್ತಾ ಇದೀವಿ ಸರ್ ಅದರಲ್ಲಿ. ಹಾಗೆ ಈಗ ಸದ್ಯ ಕಾಯಿಸ್ತಾ ಇದೀವಿ ಸರ್, ಅದು ಮುಂದೆ ಇದರಲ್ಲಿ ಡ್ರಿಪ್ ಮಾಡಬೇಕು ಅಂತ ಇದೀವಿ ಸರ್. ಹನಿ ನೀರಾವರಿ ಪದ್ಧತಿ ಉಪಯೋಗಿಸ್ಕೊಬೇಕು ಅಂತ. ಈಗ ಸದ್ಯಕ್ಕೆ ಹಾಯವರಿ? ಹೌದು ಸರ್, ಸದ್ಯಕ್ಕೆ ಹಾಯವರಿ. ಎಷ್ಟು ದಿವಸಗಳಿಗೊಮ್ಮೆ ಬಿಡ್ತೀರಿ ನೀರು ಸರ್? ತಿಂಗಳಿಗೆ ಸರ್. ಈಗೆಲ್ಲ ನೀರಿಂದು ತೊಂದರೆ ಆದಾಗ ಸರ್ ತಿಂಗಳಿಗೊಮ್ಮೆ ನೀರು ಕೊಡ್ತೀವಿ ಸರ್. ಸಾಕಾಗತ್ತಾ? ಸಾಕಾಗ ಸರ್. ಹಿಂದೆಲ್ಲ 15 ದಿವಸಕ್ಕೆ ವಾರಗಟ್ಟಲೆ ಎಲ್ಲ ನಿಲ್ಲಿಸ್ತಾ ಇದ್ರಪ್ಪ. ಹೌದು ಸರ್, ಮುಂಚೆ ಎಲ್ಲ ಅದು ಯಾರೋ ಒಬ್ಬ ಮಾಡ್ತಾನೆ ಅಂತೇಳಿ ಎಲ್ಲಾ ರೈತರು ಅದನ್ನೇ ಅಳವಡಿಸಿಕೊಂಡಿದ್ರು ಸರ್. ಈ ಇತ್ತೀಚೆಗೆ ನಮ್ಮಲ್ಲಿ ಸರ್ ನಾವು ನಮ್ಮ ಅನುಭವದ ಪ್ರಕಾರ ನಮ್ಮ ಎಲ್ಲಾ ರೈತರುಗಳು ಸರ್ ನೀರ್ ಹಾಯಿಸೋದ್ ಕಡಿಮೆ ಮಾಡ್ಕೊಂತ ಹೋದಾಗ ಅದ್ರ ಇಳುವರಿ ಚೆನ್ನಾಗಿ ಬರಕಿಡಿ ಸರ್. ಹಾಗಾಗಿ ಈಗ ಎಲ್ಲಾ ರೈತರು ಸಹ ತಿಂಗಳಿಗೆ ಒಂದ್ ನೀರ್ ಕೊಟ್ರೆ ಚೆನ್ನಾಗಿ ಮರ ಇನ್ನೂ ಚೆನ್ನಾಗಿದಾಗಿದೆ. ಕೆಳಗಡೆ ನಮ್ಮಲ್ಲಿ ಜೌಗು ಭೂಮಿ ಸರ್, ಮೇಲ್ಗಡೆ ಮಾತ್ರ ಒಣಗಿರುತ್ತೆ, ಕೆಳಗಡೆ ನೀರಿನ ಅಂಶ ಇದ್ದೇ ಇರುತ್ತೆ ಸರ್. ಹಾಗಾಗಿ ತಿಂಗಳಿಗೆ ಒಂದ್ ನೀರ್ ಕೊಟ್ರೆ ಇಳುವರಿ ಚೆನ್ನಾಗಿ ಬರುತ್ತೆ ಸರ್. ಮರ ಚೆನ್ನಾಗಿ ರೋಗ. ನಿಮ್ಮ ಅನುಭವಕ್ಕೆ ಬಂದಿದೆ ಭೂಮಿಗೆ ಎಷ್ಟು ನೀರ್ ಬೇಕು, ಗಿಡಗಳಿಗೆ ಎಷ್ಟು ನೀರ್ ಬೇಕು, ಸುಮ್ಮನೆ ನೀರನ್ನ ನಾವು ಪೋಲ್ ಮಾಡಬಾರದು ಅಲ್ವಾ? ಈಗ ನೀರು ಎಷ್ಟು ಉಳಿತಲ್ವಾ ರವಿಕುಮಾರ್ ಅವರೇ? ಈಗ ಒಂದು ತಿಂಗಳಿಗೆ ಮಾತ್ರ ನೀವು ನೀರ್ ಹಾಯಿಸೋದು ಅಂದ್ರೆ ಯಾವಾಗ ಹಿಂದೆಲ್ಲ 15 ದಿವಸ ವಾರಕ್ಕೊಂದ್ಸರಿ ನೆನೆಸ್ತಾ ಇದ್ರಲ್ಲ, ಈಗ ಆ ನೀರಷ್ಟು ಉಳಿತಲ್ವಾ ರವಿಕುಮಾರ್ ಅವರೇ? ಹೌದು ಸರ್, ತುಂಬಾ ನೀರಿನ ಒಂದು ಉಳಿತಾಯ ಆಗುತ್ತೆ ಸರ್. ಈಗ ಇದ್ರ ಜೊತೆಗೆ ನೀವಿನ್ನೂ ಡ್ರಿಪ್ ಮಾಡ್ಕೊಂಡ್ಬಿಟ್ರೆ ಇನ್ನೂ ನೀರು ಉಳಿಯತ್ತೆ, ಇನ್ನೊಂದಿಷ್ಟು ಜಾಗ ಇದ್ರೆ ನೀವು ಇನ್ನೊಂದಿಷ್ಟು ತೋಟ ಕೂರಿಸಬಹುದು. ಹೌದು ಸರ್, ಹನಿ ನೀರಾವರಿ ಪದ್ಧತಿ ಮಾಡೋದ್ರಿಂದ ಇನ್ನೂ ತುಂಬಾ ಅನುಕೂಲ ಆಗುತ್ತೆ ಸರ್. ನಮ್ಮಲ್ಲಿ ಇರತಕ್ಕಂತ ಭೂಮಿಗೆ ಹನಿ ನೀರಾವರಿ ಪದ್ಧತಿ ಮಾಡೋದ್ರಿಂದ ಮಣ್ಣು ಸವಕಳಿ ತಪ್ಪುತ್ತೆ, ಆಮೇಲೆ ನಾವು ಕೊಟ್ಟಿರ್ತಕ್ಕಂತ ಯಾವುದೇ ಪೋಷಕಾಂಶ ಗೊಬ್ಬರಗಳು ಸಹ ಅಲ್ಲೇ ಬುಡದಲ್ಲೇ ಇದಾಗಿ ಚೆನ್ನಾಗಿ ಇನ್ನೂ ಇಳುವರಿ ಬರುತ್ತೆ ಸರ್. ಒಳ್ಳೆಯದು ರವಿಕುಮಾರ್, ಇದುವರೆಗೆ ನಿಮ್ಮ ಸಾವಯವ ಕೃಷಿ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಗುಲಾಬಿ ಬೇಸಾಯ, ಈ ಕುರಿತು ಭದ್ರಾವತಿ ತಾಲೂಕು ತಿಮ್ಲಾಪುರದ ಟಿಎಸ್ ಮಂಜುನಾಥ್ ಮತ್ತು ಟಿವಿ ರವಿಕುಮಾರ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹೆಚ್ಎನ್ ಸುಬ್ರಹ್ಮಣ್ಯ. ಈಗ ಪರಿಸರ ಗೀತೆ. ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ಹೇಳ್ತೇನೆ ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ಯಾವುದು ಗುಟ್ಟಿಲ್ಲ, ಯಾವುದು ರಟ್ಟಿಲ್ಲ, ಯಾವುದು ಗುಟ್ಟಿಲ್ಲ, ಯಾವುದು ರಟ್ಟಿಲ್ಲ, ಎಲ್ಲರಿಗಿಲ್ಲಿ ಸಮಪಾಲು, ಎಲ್ಲರಿಗಿಲ್ಲಿ ಸಮಪಾಲು. ಹೇಳ್ತೇನೆ ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ಹೇಳ್ತೇನೆ ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ತಾಯಿ ಹಕ್ಕಿ ಮಿನುಗುತ್ತ ನೋಡಿವೆ ಬಾಂಚುಕ್ಕಿ, ಗುಟುಕನ್ನು ಕೊಡುವ ತಾಯಿ ಹಕ್ಕಿ ಮಿನುಗುತ್ತ ನೋಡಿವೆ ಬಾಂಚುಕ್ಕಿ.